ಮಳೆದು ಮಾಯಿಶ್ಚರ್ಗೆನೆ ಅದು ತುಂಬಾ ಎನ್ರಿಚ್ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಎರೆಹುಳುಗಳನ್ನ ಬಿಟ್ಬಿಡ್ತೀವ ಅದೇ ಟೈಮಲ್ಲಿ. ಎರೆಹುಳು ಅಂತಂದ್ರೆ ಅದಕ್ಕೂ ಡ್ಯಾಮೇಜ್ ಆಗಲ್ಲ, ಯಾಕೆಂದ್ರೆ ಮೇಲೆ ಕವರ್ ಇರುತ್ತೆ, ಅದಕ್ಕೂ ಮಳೆ ಬೀಳಲ್ಲ. ಅದು ಎಲ್ಲ ತಿಂದು ತಿಂದು ತಿಂದು ಪುಡಿ ಮಾಡಿರುತ್ತೆ. ಪುಡಿ ಮಾಡಿ ಸೇಮ್ ಈಗ ನಾವು ಟೀ ಮಾಡಿದ ಟೀ ಪುಡಿ ಉಳಿದಿರುತ್ತಲ್ಲ ಆತರ ವೇಸ್ಟ್ ಟೀ ಪುಡಿ ತರ ನಿಮಗೆ ಪುಡಿ ಪುಡಿ ಪುಡಿ ಪುಡಿಯಾಗಿ ಸಿಗುತ್ತೆ. ನಿಮಗೆ ಹಗುರನೂ ಇರುತ್ತೆ. ಆಗ ಮಾಮೂಲಿ ನೀವು ಕಂಪೋಸ್ಟ್ ತಗೋಗಕ್ಕಿಂತ ಎರೆಹುಳದಿಂದ ಇದು ಮಾಡಿದಾಗ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತಗೊಂಡೋಗ್ಬಹುದು. ಸಣ್ಣ ಗಿಡಗಳೆಲ್ಲ ಒಂದು 3-4 kg, ದೊಡ್ಡ ಕೆಲವೊಂದು 5-6 kg ಅದೇ ಅಕ್ಟೋಬರ್ ನವೆಂಬರ್ ಅಲ್ಲಿ ಕೊಡ್ತೀವಿ. ಯಾಕೆ ಅಂತಾರೆ ಅಕ್ಟೋಬರ್ ನವೆಂಬರ್ ಅಂತಂದ್ರೆ ನಾವು ಜೂನ್ ಜುಲೈಲಿ ಕೊಟ್ರೆ ಮಾಯಿಶ್ಚರ್ ನ ಹಿಡಿದಿಟ್ಕೊಳಕ್ಕೆ ನಾವು ಅದನ್ನ ಕೊಡ್ತಾ ಇರೋದು. ಗೊಬ್ಬರ ಜೊತೆಗೆ ಮಾಯಿಶ್ಚರ್ ಹಿಡಿದಿಟ್ಕೊಳ್ಳಿ ಅನ್ನೋದೇ ನಮ್ದು ಕಂಪೋಸ್ಟ್ ದನದ ಗೊಬ್ಬರದ ಉದ್ದೇಶ. ಅದು ನಮಗೆ ಬೇಕಾಗಿರೋದು ಮಾಯಿಶ್ಚರ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನವೆಂಬರ್ ಇಂದ ಮೇಲೆ ಬಿಸಿಲು ಯಾವಾಗ ಜಾಸ್ತಿ ಆಗುತ್ತೆ, ತಾಪಮಾನ ಜಾಸ್ತಿ ಆದಾಗ ಬೇಕು. ಆ ಟೈಮಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತೀವಿ. ಆಗ ಬೇಸಿಗೆಯಲ್ಲಿ ಮಾಯಿಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ. ಇನ್ ಕೇಸ್ ನೀವು ಈ ಜೂನ್ ಜುಲೈಲಿ ಕೊಟ್ರೆ ಮಾಯಿಶ್ಚರ್ನ ಜಾಸ್ತಿ ಹಿಡಿದಿಟ್ಕೊಂಡು ಬೀಳಸಾಯ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮೆಣಸಿನ ಕೊಯ್ಲನ್ನ ಯಾವ ಸಂದರ್ಭದಲ್ಲಿ ಮತ್ತೆ ಯಾವ ಹಂತದಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಹೇಳಕ್ ಬರಲ್ಲ. ಅದು ಹೂ ಹೇಗಾಗಿರುತ್ತೆ ಅದು ಬರುವಾಗ ನಿಮಗೆ ಒಂದು ಗೊನೆಯಲ್ಲಿ ಒಂದು 5-6-3-4 ಈ ತರ ಹಣ್ಣುಗಳು ಕಾಣಿಸುತ್ತೆ. ಕೆಂಪು ಒಂಥರ ಆರೆಂಜ್ ಕಲರ್ ಬಂದಾಗ ಕಟಾವ್ ಶುರು ಮಾಡ್ತೀವಿ. ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಹಕ್ಕಿಗಳು ತಿಂದು ಹೋಗುತ್ತೆ, ಇಲ್ಲ ಉದುರು ಹೋಗುತ್ತೆ. ಹಣ್ಣಾಗಿದೆಲ್ಲ ಉದುರುತ್ತಾ ಇರುತ್ತೆ, ಕಾಯಿದ ಸ್ವಲ್ಪ ಇರುತ್ತೆ. ರ್ಯಾಂಡಮ್ ಆಗಿ ಅದೇ ಒಂದು ಅಷ್ಟು ಬಂದ್ರೆ ಬಲ್ತಿದೆ ಅಂತ, ಬಲ್ತೋಗಿದೆ ಕುಯ್ಬಹುದು ಅಂತ, ಕೆಲವು ಹಣ್ಣಾಗಿಲ್ಲ ಅಂತಂದ್ರೆ ಇರುತ್ತೆ, ಅದನ್ನು ಕಟಾವ್ ಮಾಡ್ಬಿಡ್ತೀವಿ. ಕೊಯ್ಲಿನ ನಂತರದ ಪ್ರೋಸೆಸ್ ಅದು ಕೂಡ ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಕರಿಮೆಣಸು ಅಥವಾ ಕಾಳು ಮೆಣಸು ಅಂತ ಅಂದ್ರೆ ಕಪ್ಪಗೆ ಇರಬೇಕಾಗುತ್ತದೋ, ಆ ಕಪ್ಪಿನ ಬಣ್ಣವನ್ನ ತರುವಂತದ್ದು ಕೂಡ ಒಂದು ರೀತಿ ಅದೊಂದು ಸಂಸ್ಕರಣೆಯನ್ನ ಮಾಡುವ ಮೂಲಕ ತರ್ತಕ್ಕಂಥದ್ದು. ಕೊಯ್ಲಿನ ನಂತರ ಏನೇನ್ ಮಾಡ್ತೀರಾ ಸಂಗ್ರಹದವರೆಗೆ? ಕೊಯ್ಲಿನ ನಂತರ ಒಂದ್ ಕಡೆ ಸ್ಟಾಕ್ ಮಾಡ್ತೀವಿ, ಒಂದು 4-5 ದಿನದ್ದು. ಒಂದು 1-2 ಟನ್ ಹಸಿಮೆಣಸು ಇರುತ್ತೆ. ಮಿಷಿನ್ ಅವ್ರು ಹೇಳಿದ್ರೆ ಅದು ಹಲ್ ಮಾಡೋ ಮಿಷಿನ್ ಅವರು ಇದಾರೆ ಇಲ್ಲೇ ಪಕ್ಕದಲ್ಲಿ, ಅವರೇ ಗಾಡಿಲಿ ತಂದ್ಬಿಟ್ಟು ಹಲ್ ಮಾಡ್ಬಿಟ್ಟು ಮನೆ ಹತ್ರ ಬಿಡ್ತಾರೆ. ಆಮೇಲೆ 10 mm ಪಾಲಿಥಿನ್ ಶೀಟ್ ತಗೊಂಡು ಅದ್ರ ಮೇಲೆ ಚೆಲ್ಲಿ ಅದನ್ನ ಮುಚ್ಚುತ್ತೀವಿ, ಒಂದು ದಿನ ಮುಚ್ಚುತ್ತೀವಿ. ಮುಚ್ಚಿದ್ರಿಂದ ನಿಮಗೆ ಪೂರ್ತಿ ಅದರಲ್ಲಿ ಶೆಕೆ ಕಟ್ಟಿ ನೀರೆಲ್ಲ ಇಳಿದು ಫುಲ್ ಬ್ಲಾಕ್ ಕಲರ್ ಬರುತ್ತೆ, ಕ್ವಾಲಿಟಿ ಕಲರ್ ಬರುತ್ತೆ. ನೀವು ಮಾಮೂಲಿ ಬಿಸಿಲಲ್ಲಿ ಒಣಸೋದಕ್ಕಿಂತಲೂ ಡಿಫ್ರೆಂಟ್ ಕಲರ್ ಇರುತ್ತೆ. ಮಾಮೂಲಿ ಬಿಸಿಲಲ್ಲಿ ಒಣಸಿದ್ರೆ ಒಂದು ಕೆಂಪು ಇರುತ್ತೆ, ಒಂದು ಗ್ರೀನ್ ಕಲರ್ ಇರುತ್ತೆ. ಒಣಗಿದ್ರು ನಿಮಗೆ ಆ ಸಿಪ್ಪೆ ಗ್ರೀನ್ ಒಂದಿರುತ್ತೆ, ರೆಡ್ ಒಂದಿರುತ್ತೆ, ಬ್ಲಾಕ್ ಒಂದಿರುತ್ತೆ. ಹಾಗಾಗಿ ನಾವು ಪಾಲಿಥಿನ್ ಶೀಟ್ ಅಲ್ಲಿ ಈ ತರ ಒಂದಿನ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಡೇ ಇಂದ ಮಾಮೂಲಿ ಬಿಸಿಲಲ್ಲಿ ಒಣಗಿಸ್ತೀವಿ, 2 ದಿನ ಒಣಗಿಸ್ತೀವಿ. ಮೆಣಸನ್ನ ಹೇಗೆ ಸಂಗ್ರಹ ಮಾಡಿ ಇಡಬೇಕು ಅದು ಹಾಳಾಗದ ಹಾಗೆ? ಸಂಗ್ರಹ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ, ಒಂದ್ ಪಾಲಿಥಿನ್ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಗೋಣಿ ಚೀಲದಲ್ಲಿ ಕಟ್ಟಿಡೋದು ಒಳ್ಳೇದು. ಬಾಯಿನ ತುಂಬಾ ಚೆನ್ನಾಗಿ ಕಟ್ಬಿಟ್ಟು ಮತ್ತೆ ಗೋಡೆಗೆ ಜಾಯಿಂಟ್ ಮಾಡಿ ಇಡಬಾರ್ದು, ಒಂದ್ 1-2 ಅಡಿ ಗ್ಯಾಪ್ ಬಿಟ್ಬಿಟ್ಟು ಇಟ್ಟರೆ ಇರುತ್ತೆ. ನೀವು 5 ವರ್ಷ ಇಟ್ಟರು ಏನೂ ಆಗಲ್ಲ. ಅಕಸ್ಮಾತ್ ಏನಾದ್ರು ಈ ಹೆಚ್ಚು ಮಳೆ ಅಲ್ವಾ ಮಾಯಿಶ್ಚರ್ ಏನೋ ಹೇಳ್ಕೊಳ್ತು ಅಂತಂದ್ರೆ ಬಿಸಿಲಿದ್ದಾಗ ಒಂದ್ಸಲ ಒಣಗಿಸ್ಬಿಟ್ಟು ಮತ್ತೆ ರೀಬ್ಯಾಗ್ ಮಾಡಿಬಿಟ್ರು, ಒಂದ್ 5-6 ವರ್ಷ ಇಟ್ಟರು ಏನು ಹಾಳಾಗಂತ ವಸ್ತು ಅಲ್ಲ ಅದು. ಸ್ವಲ್ಪ ಗಾಳಿ ಆಡಂಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಗೋಡೆಯಿಂದ ದೂರ ಇಡ. ಹೌದು, ಗಾಳಿ ಆಡಂಗಿರ್ಬೇಕು, ಮತ್ತೆ ಅಲ್ಲಿ ಏನಾದ್ರೂ ಬೇರೆ ಕೆಮಿಕಲ್ಸ್ ಏನಾದ್ರು ಇದ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳೋದು, ಇದೆಲ್ಲ ಆಗುತ್ತೆ. ನಾವು ಉದ್ದೇಶ ಕಾಫಿ ತರಾನೇ ನಾವು ಇದನ್ನು ಮೇಂಟೈನ್ ಮಾಡ್ತೀವಿ, ಯಾಕೆಂದ್ರೆ ಕ್ವಾಲಿಟಿ ಕೇಳ್ತಾ ಇದ್ರೆ ಈಗ ವಿದೇಶಗಳಲ್ಲಿ ಕೆಮಿಕಲ್ ಇದೆಲ್ಲ ಇದಾಗುತ್ತೆ ಅಂತ ಹೇಳ್ತಾರೆ. ಸಮ್ ಟೈಮ್ ನಮ್ದು ಹಸುದ ಕೊಟ್ಟಿಗೆ ಪಕ್ಕದನೇ ಸ್ಟೋರ್ ಗಳಿರುತ್ತೆ, ಆಗ ಸ್ಮೆಲ್ಲಿಂಗ್ ಎಲ್ಲ ಹೇಳ್ಕೊಂಡಿರುತ್ತೆ, ಅದು ಕೌಂಟ್ ಆಗುತ್ತೆ ಅವರಿಗೆ. ಸೈಂಟಿಸ್ಟ್ ಗಳು ಇದು ಮಾಡಿದಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಕಮ್ಮಿ ಆಗುತ್ತೆ. ನಾವು ಉದ್ದೇಶಕ್ಕೆ ಈ ತರ ಮಾಡ್ತೀವಿ. ಹಾಗೆ ಮೆಣಸನ್ನ ನಾವು ಸಂಗ್ರಹವನ್ನ ಮಾಡಿ ಇಡಬೇಕು. ಎಲ್ಲಿ ಮಾರಾಟ ಮಾಡ್ತೀರಾ ಮೆಣಸನ್ನ? ಮೆಣಸು ಎಲ್ಲಿ ಅಂತಿಲ್ಲ, ಲೋಕಲ್ ಎಲ್ಲಾ ಕಡೆ ಮಾರ್ಕೆಟ್ ಇದೆ. ನಮಗೆ ಹೆತ್ತೂರು ಇದೆ, ಸಕಲೇಶ್ಪುರ ಇದೆ, ಸೋಮವಾರಪೇಟೆ ಇದೆ, ಕುಶಾಲ ನಗರ ಇದೆ. ನಾವು ಹೆಚ್ಚು ಬೆಲೆ ಚಿಕ್ಕಮಗಳೂರು ಭಾಗದಲ್ಲಿ ಎಲ್ಲಿ ಇರುತ್ತೆ ಅಲ್ಲಿ. ಅಲ್ಲಿ ಏನು ನಮಗೆ 10 ರೂಪಾಯಿ ಜಾಸ್ತಿ ಸಿಕ್ಕಿದ್ರೆ ಒಂದ್ ಕ್ವಿಂಟಲ್ಗೆ ನನಗೆ 1,000 ಲಾಸ್ ಆಗುತ್ತೆ. 10 ರೂಪಾಯಿ ಹೋದ್ರು ಎಲ್ಲಿ ಹೈಯೆಸ್ಟ್ ರೇಟ್ ಇರುತ್ತೆ ಅಲ್ಲಿಗೆ ಸೇಲ್ ಮಾಡ್ತೀವಿ. ಮೆಣಸು ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಗೆ ಈಗ? ಸದ್ಯ ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ವರ್ಷ ತುಂಬಾನೇ ಕಮ್ಮಿ ಮಳೆಯಿಂದ. ಒಂದು 7-8 ಕ್ವಿಂಟಲ್ ಆಗ್ಬಹುದು. ದೇವರದಿಂದ ಮಳೆ ಏನಾದ್ರು ಮಾಮೂಲಿ ತರ ನಮಗೆ ಹಿಂದೆ ಬೀಳ್ತಿತ್ತಲ್ಲ 4-5 ವರ್ಷದ ಹಿಂದೆ ಅದೇ ತರ ಮಳೆಗಳಾದ್ರೆ ಮತ್ತೆ ಒಂದು 4-5 ಟನ್ ನೆಕ್ಸ್ಟ್ ಕ್ರಾಪ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಾಫಿಯಲ್ಲಿ ಅಂತರ್ಬೆಳೆಯಾಗಿ ಮೆಣಸನ್ನ ಬೆಳ್ಕೊಳ್ಳೋದ್ರ ಮೂಲಕ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೋಬಹುದು ಅಂತೀರಿ ರೈತರು? ಮೆಣಸು ನಿಮಗೆ ಖರ್ಚು ಒಂದು 50 ರೂಪಾಯಿ ಖರ್ಚು ಬರ್ಬಹುದು, ಒಂದು ಬೆಳ್ಳಿಗೆ 1,500 ರೂಪಾಯಿನೂ ಆದಾಯ ಬರೋಂತ ಚಾನ್ಸಸ್ ಇದೆ. ಯಾಕೆಂತಂದ್ರೆ ನಾನೇ ಪ್ರಾಕ್ಟೀಸ್ ಮಾಡಿ ನೋಡಿದಾಗ ಡ್ರೈ ಮೆಣಸು ಒಣಗಿದ ಮೆಣಸು ನನಗೆ 30-32 kg ಒಂದು 2 ಮರದಲ್ಲಿ ಅವರೇ ಸಿಕ್ಕಿದೆ ಒಣಗಿದ್ದು. ಅಲ್ಲಿಗೆ 700 ರೂಪಾಯಿ ಹತ್ರ ಹೋಗ್ತಾ ಇದೆ. 600 ಅಂತಂದ್ರೆ 1,800 ರೂಪಾಯಿ ಆಯ್ತು ಒಂದು ಮರಕ್ಕೆ. 1,800 ಆದಾಗ ನಾನು 5,000 ಖರ್ಚು ಮಾಡೋಕೆ ರೆಡಿ ಇದ್ದೀನಿ. ನಾನು ಆ ಕಾನ್ಸೆಪ್ಟ್ ನಂದು 50 ರೂಪಾಯಿ ದುಡ್ಡೇ ಎಲ್ಲ ಅನ್ಸುತ್ತೆ ಅದು. ಹಾಗಾಗಿ ನೀವು ಎಷ್ಟು ಬೆಳ್ಳಿನ ಚೆನ್ನಾಗಿ ನೋಡ್ಕೊಳ್ತೀರಾ ಅಷ್ಟು ಆದಾಯನ ಮಾಡ್ಕೋಬಹುದು. ಮತ್ತೆ ನಿಮಗೆ ಅದು ಅಡಿಷನಲ್ ಆಗಿ ಬರೋದು ನಿಮ್ ಕಾಫಿದು ನಿಮ್ ತೋಟದ ಖರ್ಚು ಮೇಂಟೆನೆನ್ಸ್ಗೆ ಆದ್ರೆ ನಿಮಗೆ ಏನ್ ಬರುತ್ತೆ ಇದು 100% ಲಾಭನೇ ಇದು. ಹಂಗಾಗಿ ಕಾಳುಮೆಣಸನ್ನು ಕೂಡ ನಿಗಾವಹಿಸಿ ನಾವು ಕೃಷಿ ಮಾಡೋದ್ರಿಂದ ಒಳ್ಳೆ ಆದಾಯವನ್ನ ಪಡಿಬಹುದು ಅಂತೀರಿ? ಖಂಡಿತ. ಕಾಫಿ ಕಂಪೇರ್ ಮಾಡಿದಾಗ ಒಂದು ಬಳ್ಳಿಲಿ ನಾನು ಹೇಳಿದ್ನಲ್ಲ 1,800 ರೂಪಾಯಿ, ಅದೇ ಒಂದು ಕಾಫಿ ಗಿಡದಲ್ಲಿ 1,800 ರೂಪಾಯಿ ಕೇಳ್ಬೇಕು ಅಂದ್ರೆ ಅದು ಅದ್ರ ಏಜ್ ಮುಗಿಯೋವರೆಗೆ 100 ಇಯರ್ಸ್ ಆದ್ರೂ ನಾನು ಅಷ್ಟು ದುಡ್ಮೆನ ನಾನು ನೋಡಕ್ಕಾಗಲ್ಲ ಒಂದು ಕಾಫಿ ಗಿಡದಲ್ಲಿ. ಅದೇ ಒಂದು ಮೆಣಸನ್ನ ನೀವು ನೀಟಾಗಿ ನೋಡ್ಕೊಂಡ್ರೆ 10 kg ಬಂದ್ರು ನಿಮಗೆ 600 ರೂಪಾಯಿ ಬಂತು. ನಾನು 600 ರೂಪಾಯಿ ಕಾಫಿ ಕುಯ್ಬೇಕು ಅಂದ್ರೆ 10 ಗಿಡದ ಕಾಫಿ ಕುಯ್ಬೇಕು. ಹೌದು,

ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇದು ಇಂದಿನ ಕೃಷಿ ರಂಗ. ನಾಳೆ ಸಂಜೆ 4 ಗಂಟೆಗೆ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಹಸಿರೆಲೆ ಗೊಬ್ಬರಗಳ ಉತ್ಪಾದನೆ ಹಾಗೂ ಅವುಗಳ ಉಪಯೋಗ ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಆ ನಂತರ ಕೃಷಿ ಲೋಕ ಬಿತ್ತರವಾಗುವುದು. ನಾಳೆ ಸಂಜೆ 6:50